ಈಗ ಕರ್ನಾಟಕದಲ್ಲಿ ನೀರಾವರಿ ಹೊಂದಿರೋ ಹಿಪ್ಪನೇರಳೆ ತೋಟ ಹೊಂದಿದ್ರೆ ಸೊಪ್ಪು ಈಗ ನಮಗೆ ವರ್ಷ ಇಡೀ ಸಿಗ್ತಾ ಇರುತ್ತೆ. ಅದರಿಂದ ಈ ರೇಷ್ಮೆ ಹುಳು ಸಾಕಣೆಯನ್ನ ನಾವು ಎಲ್ಲ ಋತುಗಳಲ್ಲೂ ಮಾಡ್ತಾ ಇರ್ತೀವಿ. ಚಳಿಗಾಲ ಆಗಲಿ, ಬೇಸಿಗೆಗಾಲ ಮತ್ತು ಮಳೆಗಾಲ ಎಲ್ಲದರಲ್ಲೂ ನಾವು ರೇಷ್ಮೆ ಹುಳು ಸಾಕಾಣಿಕೆನ ಮಾಡ್ತಾ ಇರ್ತೀವಿ. ಆದರೆ ಚಳಿಗಾಲದಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಸೊಪ್ಪಿನ ಇಳುವರಿಯಲ್ಲಿ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಕೊರೆ ಇರುತ್ತೆ, ಅದರಿಂದ ಸೊಪ್ಪು ಚಿಗುರೋದು ಮತ್ತು ಉತ್ಪಾದನೆ ಕಡಿಮೆ ಆಗುತ್ತೆ. ಮತ್ತು ಈ ಹುಳು ಸಾಕಣೆ ಅವಧಿಯಲ್ಲೂ ಕೂಡ ವ್ಯತ್ಯಾಸವನ್ನು ಕಾಣ್ತೀವಿ. ಮತ್ತು ಇದಕ್ಕೆ ತೋಟ ಮತ್ತು ರೇಷ್ಮೆ ಹುಳುಗಳಿಗೆ ಇದಕ್ಕೆ ಈ ಉಷ್ಣಾಂಶ ಕಡಿಮೆ ಆಗುವ ಹಂತದಲ್ಲೇ ಬರುವಂತಹ ಕೆಲವು ರೋಗಗಳಿರುತ್ತೆ. ಇದರಿಂದಾಗಿ ಮತ್ತೆ ರೋಗಗಳು ಮತ್ತು ಕೀಟ ಇದಕ್ಕೆ ಬಾಧೆ ಕೊಡೋದ್ರಿಂದ ಇದರಲ್ಲಿ ಮಾತ್ರ ವ್ಯತ್ಯಾಸ ಬಿಟ್ಟರೆ ಇನ್ನೆಲ್ಲ ಹುಳು ಸಾಕಣೆ ಅಥವಾ ಹುಳು ಸೊಪ್ಪನ್ನ ಮಾಡೋದು ಒಂದೇ ರೀತಿ ಆಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಚಳಿಗಾಲದಲ್ಲಿ ನಾವು ಈ ಹಿಪ್ಪನೇರಳೆ ತೋಟದ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಈಗ ನಾವು ರೈತರಿಗೆ ನಾವು ಹೇಳ್ತೀವಿ, ನೀರಾವರಿ ಪ್ರದೇಶ ಆಗಿದ್ರೆ ಎಲ್ಲ ಕಾಲದಲ್ಲೂ ನೀವು ನಾಟಿನ ಮಾಡಬಹುದು ಅಂತ. ಆದರೆ ಚಳಿಗಾಲದಲ್ಲಿ ಸಾಧ್ಯವಾದಷ್ಟು ಹಿಪ್ಪನೇರಳೆ ನಾಟಿ ಮಾಡೋದು ಮತ್ತೆ ಈ ನರ್ಸರಿನ ಮಾಡೋದು ಅದನ್ನ ಆದಷ್ಟು ಮಾಡದೇ ಇರೋದು ಒಳ್ಳೇದು. ಯಾಕಂದ್ರೆ ಅವಾಗ ಅವರಿಗೆ ಅದರ ಅವಧಿ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಈಗ ಕೊರೆ ಇರೋದ್ರಿಂದ ಚಿಗುರೋದಿಲ್ಲ, ಅದು ಬೆಳವಣಿಗೆ ನಿಧಾನ ಆಗುತ್ತೆ. ಮತ್ತೆ ಹಿಪ್ಪನೇರಳೆ ಸೊಪ್ಪಿನ ಪ್ರಮಾಣವನ್ನ ನೋಡಿಕೊಂಡು ಮೊಟ್ಟೆ ತರಬೇಕು, ಮೊಟ್ಟೆ ಅಥವಾ ಚಾಕಿ ತರಬೇಕಾದ್ರೆ ನಮ್ಮ ರೈತರು ಹಿಪ್ಪನೇರಳೆ ಸೊಪ್ಪಿನ ಯಾಕಂದ್ರೆ ಈಗ ಅದರಲ್ಲಿ ಅಷ್ಟೊಂದು ಈಗಾಗಲೇ ಹೇಳ್ದಂಗೆ ಕೊರೆ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಮತ್ತೆ ಎರಡ್ ಮೂರು ದಿನ ಹುಳುಗಳನ್ನ ಅಥವಾ ಮೊಟ್ಟೆ ತರೋದನ್ನ ನಿಧಾನನೂ ಮಾಡ್ಬೇಕಾಗತ್ತೆ. ಮತ್ತೆ ಈಗ ಮುಖ್ಯವಾಗಿ ನಾವು ಈ ಚಳಿಗಾಲದಲ್ಲಿ ನಮ್ಮ ಹಿಪ್ಪನೇರಳೆ ಗಿಡಗಳ ಅಂತರ ಅಂದ್ರೆ ಈಗ ನಾವು ಚಳಿಗಾಲಕ್ಕೋಸ್ಕರ ಅಂತ ನಾವೇನ್ ಮಾಡಲ್ಲ, ಯಾಕಂದ್ರೆ ಇದು 20 ವರ್ಷ ಬೆಳೆಯುವಂತ ಒಂದು ಸಸ್ಯ ಇದು ಬೆಳೆ. ಸೊ ಇದರಿಂದಾಗಿ ನಾವು ನಾಟಿ ಮಾಡೋವಾಗ್ಲೇನೆ ಅಂತರವನ್ನ ಜಾಸ್ತಿ ಮಾಡಬೇಕು. ಈಗ ನಾವು ಮೊದಲು ಕೋಲಾರ ಪದ್ಧತಿ ಇತ್ತು, ಮತ್ತೆ ಈಗ 3x3 ಅಂತ ಒಂದು ಪದ್ಧತಿ ಬಂದ್ವಿ, ಆಮೇಲೆ ಈ ಗುಳಿ ಪದ್ಧತಿ ಆಯ್ತು, ಆಮೇಲೆ ಜೋಡಿ ಸಾಲ್ ಪದ್ಧತಿ ಆಯ್ತು, ಈಗ ಮರ ಕೃಷಿವರೆಗೂ ಬಂದಿದ್ದೀವಿ. ಸೊ ಮರ ಕೃಷಿನಲ್ಲಿ 8x8 ಅಥವಾ 9x9 ಅದರಿಂದಾಗಿ ನಮ್ಮ ಮೆಕನೈಸೇಷನ್ ಅಂತ ಏನ್ ಹೇಳ್ತೀವಿ ಯಾಂತ್ರೀಕರಣ ಅದನ್ನು ಕೂಡ ಮಾಡಬಹುದಾಗಿದೆ. ಅದ ಅಲ್ಲದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದರಿಂದಾಗಿ ನಾವು ಹಿಪ್ಪನೇರಳೆಗೆ ಬರುವಂತ ಚಳಿಗಾಲದಲ್ಲಿ ಬರುವಂತ ರೋಗಗಳನ್ನ ಕೂಡ ನಾವು ನಿರ್ವಹಣೆ ನಿಯಂತ್ರಿಸಬಹುದು. ಮತ್ತೆ ಇದನ್ನ ಉತ್ಕೃಷ್ಟವಾದ ಸೊಪ್ಪನ್ನ ಕೂಡ ತಗೋಬಹುದು, ಅಥವಾ ಈಗಾಗಲೇ ಅವ್ರ ತೋಟದಲ್ಲಿ ಹತ್ತಿರದಲ್ಲೇ ನೆಟ್ಟಿದ್ದಾರೆ, ಈಗ ಹಿಪ್ಪನೇರಳೆ ಗಿಡಗಳು ಹತ್ತಿರದಲ್ಲೇ ಅಂತದ್ರಲ್ಲಿ ಈ ಚಳಿಗಾಲದಲ್ಲಿ ಅವ್ರು ಏನ್ ಮಾಡ್ಬೇಕಂದ್ರೆ ಹಿಪ್ಪನೇರಳೆ ಗಿಡದಲ್ಲಿ ಕೆಳಗಡೆ ಇರುವಂತ ಜೋಳಕಡ್ಡಿ ಅಂತ ಹೇಳ್ತೀವಿ ಅದನ್ನ ಅವರು ತೆಗೆದು ಬಿಡ್ಬೇಕು. ಅದು ಬಹಳ ಮುಖ್ಯವಾಗುತ್ತೆ ಈ ಹಿಪ್ಪನೇರಳೆ ನಿರ್ವಹಣೆಯಲ್ಲಿ. ಇವು ಕೆಲವು ಈ ಅಂಶಗಳನ್ನ ಅವ್ರ ಗಮನದಲ್ಲಿ ಇಟ್ಕೊಂಡ್ರೆ ಹಿಪ್ಪನೇರಳೆ ಸೊಪ್ಪನ್ನ ಉತ್ತಮವಾಗಿ ಬೆಳೆಯಬಹುದಾಗಿದೆ. ಮುಖ್ಯವಾಗಿ ಏನು ಈ ಕಳಪೆ ಎಲೆಗಳನ್ನ ಕೊಡುವಂತ ಕೆಳಗಿನ ರೆಂಬೆಗಳನ್ನು ತೆಗೆದು ಬಿಡಬೇಕು ಅದು ಮುಖ್ಯವಾದಂತ. ಮತ್ತೆ ಪೋಷಕಾಂಶ ಮತ್ತು ನೀರನ್ನ ಸಮರ್ಪಕವಾಗಿ ಕೊಡಬೇಕಾಗುತ್ತೆ, ಯಾಕೆಂದ್ರೆ ಅವಾಗ ಪೋಷಕಾಂಶಗಳನ್ನ ಹೀರಿಕೊಳ್ಳುವಂತ ಶಕ್ತಿ ಕೂಡ ಕಡಿಮೆ ಕಡಿಮೆ ಇರೋದ್ರಿಂದ ಹಾಗಾಗಿ ನಾವು ಸ್ವಲ್ಪ ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಈ ಹಿಪ್ಪನೇರಳೆ ಬೆಳೆಗೆ ಬರುವಂತ ಮುಖ್ಯವಾದ ರೋಗಗಳು ಯಾವ್ಯಾವು ಅಂತಿದೆ? ಈಗ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬರೋದು ಅಂತಂದ್ರೆ ಈ ಬೂದಿ ರೋಗ ಅಂತ ಹೇಳ್ತೀವಿ. ಈ ಬೂದಿ ರೋಗ ಇದೊಂದು ಶಿಲೀಂಧ್ರದಿಂದ ಬರುವಂತಹ ರೋಗ. ಇದು ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶದಿಂದ ರೋಗದ ಹರಡುವಿಕೆಗೂ ಕೂಡ ಕಾರಣ ಆಗುತ್ತೆ. ಇದು ಶಿಲೀಂಧ್ರ ರೋಗ ಅಂತ ನಾ ಈಗಾಗಲೇ ಮೊದಲು ಹೇಳ್ದಂಗೆ ಇದು 40 ದಿನಗಳ ನಂತರ ಕಾಣಿಸ್ಕೊಳ್ಳುತ್ತೆ, 70 ದಿನಗಳ ಆದ ನಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಇದರ ಲಕ್ಷಣಗಳು ಏನಂದ್ರೆ ರೋಗ ಪೀಡಿತ ಎಲೆಗಳ ತಳಭಾಗದಲ್ಲಿ ಒಂಥರ ಬೂದಿ ಸಿಂಪಡಿಸಿದಂಗೆ ಒಂಥರ ಚುಕ್ಕೆಗಳು ಕಾಣಿಸ್ಕೊಳ್ಳುತ್ತೆ. ರೋಗ ಜಾಸ್ತಿ ಆಗ್ತಾ ಇದ್ದಂತೆ ಬೂದಿಯಂತಿರುವ ಎಲೆ ಕೆಳಭಾಗದ ಚುಕ್ಕೆಗಳು ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ ಎಲೆಗಳು ಒಂಥರ ಹಳದಿ ಆಗುತ್ತೆ, ಮತ್ತೆ ಒರಟಾಗಿ ಪೌಷ್ಟಿಕಾಂಶಗಳನ್ನ ಕೂಡ ಕಳ್ಕೊಳ್ಳುತ್ತೆ. ಈ ರೋಗ ಜಾಸ್ತಿ ಹೆಚ್ಚಾಗ್ಬಿಟ್ರೆ ಇದರಿಂದ ನಮ್ಮ ತೋಟದಲ್ಲಿ ಒಂದ್ ಸರಾಸರಿ ಒಂದು 5-10 ಬೆಳೆ ಇದು ಹಾನಿ ಉಂಟಾಗುತ್ತೆ. ಇಳುವರಿನೇ ಕಡಿಮೆ ಆಗೋಗುತ್ತೆ, ರೆಂಬೆ ಕೊಂಬೆಗಳು ಸೊಪ್ಪಿನ ಇಳುವರಿನೇ ಕಡಿಮೆ ಆಗೋಗುತ್ತೆ. ಮತ್ತೆ ಇದಕ್ಕೆ ಪ್ರಮುಖ ನಾವು ಹತೋಟಿ ಕ್ರಮ ಅಂದ್ರೆ ನಾನು ಈಗಾಗಲೇ ಮೊದಲೇ ಹೇಳ್ದಂಗೆ ಅಂತರನ ಹೆಚ್ಚಿಸಬೇಕು. ಅದು ಬಹಳ ಮುಖ್ಯ ನಮ್ಮ ರೈತರಿಗೆ. ಚೆನ್ನಾಗಿ ಗಾಳಿ ಬೆಳಕು ಆಡೋ, ಗಾಳಿ ಬೆಳಕು ಆಡುವಂತದ್ದು ಶಿಲೀಂಧ್ರ ರೋಗವನ್ನು ತಡೆಗಟ್ಟಬೇಕು ಅಂತಂದ್ರೆ ಸಾಮಾನ್ಯ ಅವರು ಅಂತರವನ್ನ ಹೆಚ್ಚಿಸ್ಕೋಬೇಕು, ಅಥವಾ ಈಗ ಬಂದ್ ಆಗೋಗಿದೆ ಅಂತ ಸಮಯದಲ್ಲಿ ನಿಯಂತ್ರಣಕ್ಕೆ ಅವರು ತಳಭಾಗಕ್ಕೆ ಶೇಕಡ 0.2 ಕಾರ್ಬನ್ ಡೈಜಿಯಂ ಅಥವಾ 0.2 ಡೈನೋಕಾಪ್ ದ್ರಾವಣವನ್ನ ಸಿಂಪಡಿಸುವ ಮೂಲಕ ಇದನ್ನ ಹತೋಟಿ ತರಬಹುದು. ಮತ್ತು ಒಂದು ಎಕರೆಗೆ ಇದು ಸುಮಾರಾಗಿ 180 ಲೀಟರ್ ದ್ರಾವಣ ಬೇಕಾಗುತ್ತೆ. ಶಿಲೀಂಧ್ರ ನಾಶಕ ಸಿಂಪಡಿಸಿದ ತೋಟದಿಂದ 1-7 ದಿನ ನಂತರ ಸೊಪ್ಪನ ರೇಷ್ಮೆ ಹುಳುಗಳಿಗೆ ನೀರು. ಇದು ಒಂದು ಮುಖ್ಯವಾದ ಕ್ರಮ, ಯಾಕೆಂದ್ರೆ ನಾವು ಸಿಂಪರಣೆ ಮಾಡಿದ ತಕ್ಷಣ ಕೊಟ್ಬಿಟ್ರೆ ಮತ್ತೆ ಖಂಡಿತವಾಗಿ ರೇಷ್ಮೆ ಹುಳುಗಳಿಗೆ ತೊಂದರೆ ಆಗ್ಬಿಡುತ್ತೆ, ಪರಿಣಾಮ ಬೀರುತ್ತೆ. ಅಂದ್ರೆ ಮುಖ್ಯವಾದ ಕಾಡುವಂತ ರೋಗ ಈ ಚಳಿಗಾಲದಲ್ಲಿ ಅಂದ್ರೆ ಬೂದಿ ರೋಗನೇ ಪ್ರಮುಖವಾಗಿ ಕಾಡುವಂತದ್ದು. ಇನ್ನ ಕೆಲವೊಂದು ಕೀಟಗಳು ಕೂಡ ಈ ಒಂದು ಚಳಿಗಾಲದಲ್ಲಿ ಈ ಹಿಪ್ನಳ್ಳೆ ತೋಟವನ್ನು ಬಾಧಿಸ್ತವೆ ಅಂತ ಕೇಳಿದ್ವಿ. ಆ ಒಂದು ಕೀಟಗಳು ಯಾವ್ಯಾವು ಅಂತೀರಿ? ಈಗ ಹಿಪ್ನಳ್ಳೆಯನ್ನು ಕಾಡುವಂತ ಕೀಟ ಅಂತಂದ್ರೆ ಅದರಲ್ಲಿ ಪ್ರಮುಖವಾದದ್ದು ಎಲೆ ಸುರುಳಿ ಕೀಟ. ಈ ಎಲೆ ಸುರುಳಿ ಕೀಟ ಸಾಮಾನ್ಯವಾಗಿ ಜೂನ್ ಇಂದ ಏಪ್ರಿಲ್ ವರೆಗೂ ಕಂಡು ಬರುತ್ತೆ, ಆದ್ರೆ ಜುಲೈನಿಂದ ಡಿಸೆಂಬರ್ ವರೆಗೆ ಇದ್ರ ಹಾವಳಿ ತುಂಬಾ ಜಾಸ್ತಿ. ಸೊ ಇದು ಸಣ್ಣ ಮರಿಗಳು ಹಿಪ್ನಳ್ಳೆ ಗಿಡ ಕುಡಿ ಭಾಗ ಮತ್ತು ಎಲೆಗಳ ಅಂಚನ್ನ ಏನ್ ಮಾಡುತ್ತೆ ಅಂದ್ರೆ ಬಿಳಿ ಬಣ್ಣದ ಅದರದ್ದು ಒಂದು ಸೂಕ್ಷ್ಮವಾದಂತಹ ಒಂದು ದಾರ ಇರುತ್ತೆ ಅದರಿಂದ ಬರುವಂತದ್ದು ಆ ಸುರುಳಿ ಕೀಟದಿಂದ. ಅದೇನ್ ಮಾಡುತ್ತೆ, ಅದು ಸುರುಳಿ ಆಕಾರದಲ್ಲಿ ಒಂಥರ ಹೆಣ್ಕೊಂಡ್ಬಿಟ್ಟು ಒಳಭಾಗದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಒಳಭಾಗದಲ್ಲಿ ಸೇರ್ಕೊಂಡ್ಬಿಟ್ಟು ಎಲೆಯ ಹಸಿರು ಭಾಗವನ್ನ ಅದು ಕೆರೆದು ತಿನ್ನತ್ತೆ. ಸೊ ಈ ಕೀಟ ಇದು ಸೊಪ್ಪನ್ನು ತಿನ್ನೋದ್ರ ಜೊತೆಗೆ ಇದೇನ್ ಮಾಡುತ್ತೆ, ಸಸ್ಯದ ಕುಡಿ ಭಾಗನ ಹಾಳು ಮಾಡುತ್ತೆ. ಇದರಿಂದ ಸಸ್ಯದ ಬೆಳವಣಿಗೆ ಕುಂಠಿತ ಆಗುತ್ತೆ. ಸೊ ಇದು ಕುಡಿ ಯಾವಾಗ ನಾವು ಇದು ಹೊರಟೋಗುತ್ತೋ ಅವಾಗ ಇದು ಸಸ್ಯದ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಇದರ ಹತೋಟಿ ಕ್ರಮ ಅಂತಂದ್ರೆ ಕೀಟದ ಬಾಧೆಗೊಳಪಟ್ಟ ಸಸ್ಯದ ಕುಡಿ ಭಾಗನ ಇರುತ್ತಲ್ಲ ಅದನ್ನ 0.5 ಸಾಬೂನು ದ್ರಾವಣದಿಂದ ಅದ್ದಿ ಹುಳುಗಳಿರುತ್ತಲ್ಲ ಅದನ್ನ ನಾಶ ಮಾಡಬಹುದು. ಅದ್ಬೇಕು ಸಂಪೂರ್ಣವಾಗಿ ಅದ್ಬಿಡ್ಬೇಕು, ಅದ ಕುಡಿ ಭಾಗನ ತೆಗೆದುಬಿಟ್ಟು ಅದನ್ನ ನಾಶ ಪಡಿಸಬೇಕು. ಇನ್ನ ರಾಸಾಯನಿಕ ಕ್ರಮ ಅಂತಂದ್ರೆ 0.76 DDVP ಕೀಟನಾಶಕನ ಸಿಂಪಡಿಸೋದ್ರ ಮೂಲಕ ಮತ್ತೆ ಸಸ್ಯದ ತುದಿ ಭಾಗವನ್ನ ಸಂಪೂರ್ಣವಾಗಿ ಸಿಂಪಡಿಸಬೇಕು. ಅದಕ್ಕೆ ಅದು ಸಂಪೂರ್ಣವಾಗಿ ಸಿಗಬೇಕು, ದೊರಕಿ ಅದೆಲ್ಲ ನಾಶ ಆಗ್ಬೇಕು ಅಂತ ಹಂಗೆ ಸಿಂಪಡಿಸಬೇಕಾಗತ್ತೆ ಈ ಡಿಡಿವಿಪಿ ಕೀಟನಾಶಕನ. ಮತ್ತೆ ಅದನ್ನ 10 ದಿನಗಳ ನಂತರ ಸೊಪ್ಪನ್ನ ರೇಷ್ಮೆ ಹುಳುಗಳಿಗೆ ಉಪಯೋಗಿಸಬೇಕು. ಮತ್ತೆ ಇನ್ನೊಂದು ಅಂದ್ರೆ ಜೈವಿಕ ಕ್ರಮ ಕೂಡ ಇದೆ, ಅದು ತುಂಬಾ ಒಳ್ಳೆ ಕ್ರಮ. ಇದಕ್ಕೆ ಸೊಪ್ಪು ಕಟಾವು ಮಾಡಿದ್ಮೇಲೆ 15-20 ದಿನಗಳ ನಂತರ ಇದು ಕೀಟ ಬಾಧೆ ಇದೆ ಅಂತ ಗೊತ್ತಾದ್ಮೇಲೆ ನಾವು ಈಗ ಸೊಪ್ಪು ಕಟ್ ಮಾಡ್ಕೊಂಡಿರ್ತೀವಿ, ಅವಾಗ 15-20 ದಿನದ ಟ್ರೈಕೋಕಾರ್ಡ್ಗಳು ಟ್ರೈಕೋಗ್ರಾಮ ಕೈಲೋನಿಸ್ ಅಂತ ಅದು ಅದನ್ನ 7 ದಿನಗಳಂತಲೇ 5 ಸರಿ ಅದು ಕಾರ್ಡ್ ಅನ್ನ 10 ತುಂಡುಗಳಾಗಿ ಒಂದು ಕಾರ್ಡ್ ಅನ್ನ 10 ತುಂಡುಗಳಾಗಿ ಮಾಡಿಬಿಟ್ಟು ಎಲೆ ತಳಭಾಗದಲ್ಲಿ ಒಂಥರ ಪಿನ್ ಹಾಕಿ ಭದ್ರ ಮಾಡ್ಬಿಡ್ಬೇಕು. ಈ 1 ಎಕರೆಗೆ ಒಂದು ಈ ಪರೋಪಜೀವಿಗಳು ನಮಗೆ CSRT ನಮ್ಮ ಮೈಸೂರು ಸಂಸ್ಥೆನಲ್ಲಿ ಮತ್ತೆ ಹೆಬ್ಬಾಳದಲ್ಲಿರುವಂತಹ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ಇಂಪೋರ್ಟೆಡ್ ಇನ್ಸೆಕ್ಟ್ಸ್ ಆ ಸಂಸ್ಥೆಯಲ್ಲೂ ಕೂಡ ಸಿಗತ್ತೆ. ಇದ್ರದ್ದು 1 ಕಾರ್ಡಿನ ಬೆಲೆ 60 ರೂಪಾಯಿ ಆಗತ್ತೆ. ಇದು ತುಂಬಾ ಒಳ್ಳೆ ಒಂದು ವಿಧಾನ. ಈ ನಾವು ಸಮಗ್ರ ಕೀಟ ನಿರ್ವಹಣೆ ಅಂತ ಅನ್ನೋದ್ರಲ್ಲಿ ಇದನ್ನ ಸೇರಿಸ್ಕೋಬೇಕಾಗುತ್ತೆ, ಇದನ್ನ ತುಂಬಾ ಬಹಳ ಮುಖ್ಯ ಆಗತ್ತೆ. ಮತ್ತೆ ಇನ್ನೊಂದು ಚಳಿಗಾಲದಲ್ಲಿ ಬರುವಂತ ಕೀಟ ಅಂತಂದ್ರೆ ಬಿಹಾರಿ ಕಂಬಳಿ ಹುಳ. ಈ ಕೀಟದ ಹಾವಳಿಯನ್ನು ಕೂಡ ಆಗಸ್ಟ್ ನಿಂದ ಜನವರಿ ವರೆಗೇನೆ ತುಂಬಾ ಜಾಸ್ತಿ ಇರುತ್ತೆ. ಇದು ಸಣ್ಣ ಮರಿಗಳು ಏನ್ ಮಾಡುತ್ತೆ, ಗುಂಪು ಗುಂಪಾಗಿ ಎಲೆಯ ತಳಭಾಗದಲ್ಲಿ ಸೇರ್ಕೊಂಡ್ಬಿಟ್ಟು ಹಸಿರು ಭಾಗವನ್ನ ಕೊರೆದು ತಿನ್ನುತ್ತೆ. ಬಿಹಾರಿ ಕಂಬಳಿ ಹುಳು ಅದು ಬೆಳೆದಂತ ಹುಳು ಏನ್ ಮಾಡುತ್ತೆ ಅಂದ್ರೆ ಇದು ತುಂಬಾ ಸೊಪ್ಪನ್ನು ಯಥೇಚ್ಛವಾಗಿ ತಿನ್ಕೊಂಡ್ಬಿಡುತ್ತೆ. ಈ ಹಾನಿಗೊಳಗಾದ ಕೊಂಬೆಗಳು ಒಂಥರ ಜಾಳ ಜಾಳಾಗಿ ತೋಟದಲ್ಲಿ ಕಂಡು ಬರ್ತಾ ಇರುತ್ತೆ. ಇದರ ನಿರ್ವಹಣಾ ಕ್ರಮಕ್ಕೆ ಎಲೆ ತಳಭಾಗಕ್ಕೆ ಈ ಮೊಟ್ಟೆ ಇಟ್ಟಿರುತ್ತೆ, ಅದನ್ನ ಗುರುತಿಸ್ಬಿಟ್ಟು ಎಲೆಗಳನ್ನ ಕಿತ್ತು ನಾಶ ಮಾಡಬೇಕು, ಭೌತಿಕವಾಗಿ ಮಾಡೋ ಕ್ರಮ. ಇನ್ನು ರಾಸಾಯನಿಕ ಕ್ರಮ ಅಂತಂದ್ರೆ 0.15 DDVP ಕೀಟನಾಶಕವನ್ನ ಸಿಂಪಡಿಸಬೇಕು. ಇದನ್ನ ಸಿಂಪಡಿಸಿದ ಮೇಲೆ 15 ದಿನಗಳ ನಂತರ ನಾವು ಸೊಪ್ಪಿನ ರೇಷ್ಮೆ ಹುಳುಗಳಿಗೆ ನೀಡಬಹುದು. ಜೈವಿಕ ನಿಯಂತ್ರಣ ಕ್ರಮ ಅಂದ್ರೆ ಎಲೆ ಸುರುಳಿಗೆ ನಾವು ಹೆಂಗ್ ಮಾಡ್ತೀವಿ ಟ್ರೈಕೋಕಾರ್ಡ್ಗಳು. ಸೊ ಈಗ ಎರಡಕ್ಕೂ ಒಂದೇ ಜೈವಿಕ ಕ್ರಮ ಒಂದೇನೆ ಅನುಸರಿಸಬೇಕು. ಅದು ಒಂದು ಹಾಕಿದ್ರೆ ಸಾಕು, ಎರಡು ಕೀಟಗಳನ್ನು ಕೂಡ ಅದು ನಿಯಂತ್ರಣಕ್ಕೆ. ಈ ಟ್ರೈಕೋಗ್ರಾಮ ಕಿಲೋನಿಸ್ ಪರತಂತ್ರ ಜೀವಿಯ ಮೊಟ್ಟೆಯನ್ನು ಹೊಂದಿರುವಂತ ಟ್ರೈಕೋ ಕಾರ್ಡ್ ಗಳನ್ನ ನಾವು ಕಟ್ಟಬೇಕು ಹಿಪ್ನಳ್ಳೆ ತೋಟದಲ್ಲಿ. ಹೌದು, ಇದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನ ಕೊಡಬೇಕು, ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಅಂದ್ರೆ ಇವೆರಡು ಮುಖ್ಯವಾದ ಕೀಟಗಳು ಬರ್ತವೆ, ಕೀಟಗಳು ಚಳಿಗಾಲದಲ್ಲಿ ಬರುತ್ತೆ. ಇನ್ನ ಮುಖ್ಯವಾಗಿ ನಾವು ರೇಷ್ಮೆ ಹುಳು ಸಾಕಾಣಿಕೆಗೆ ಬಂದ್ರೆ ಈ ಚಳಿಗಾಲದಲ್ಲಿ ಈ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ನಾವು ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ? ಈಗ ಚಳಿಗಾಲದಲ್ಲಿ ನಮ್ಮ ರೇಷ್ಮೆ ಹುಳುಗೆ ಬಹಳ ಮುಖ್ಯ ಅಂತಂದ್ರೆ ಉಷ್ಣಾಂಶ ಮತ್ತು ಶೈತ್ಯಾಂಶಗಳ ನಿರ್ವಹಣೆ. ಹೌದು, ಈಗ ಚಳಿಗಾಲದಲ್ಲಿ ಆದ್ರೂ ನಾವು ಉಷ್ಣಾಂಶ ಏನಾಗುತ್ತೆ ಕಡಿಮೆ ಆಗೋಗಿರುತ್ತೆ. ಆವಾಗ ನಾವು ನಮ್ಮ ಹಂತಗಳಿಗೆ ಅನುಗುಣವಾಗಿ ಸಾಕಿಗಾಗ್ಲಿ ಅಥವಾ ಬೆಳೆದ ಹುಳುಗಳಿಗಾಗಿ ಉಷ್ಣಾಂಶವನ್ನು ಮತ್ತು ಶೈತ್ಯಾಂಶವನ್ನು ನಿರ್ವಹಿಸದೇ ಇದ್ರೆ ಹುಳು ಸಾಕಾಣಿಕೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ಚಳಿ ಅಂತ ನಮ್ಮ ರೈತರು ಏನ್ ಮಾಡ್ತಾರೆ, ಎಲ್ಲಾ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಿಬಿಟ್ಟು ಅದಕ್ಕೆ ದಡೆವು ಮತ್ತೆ ಸ್ಟ್ಯಾಂಡ್ಗಳಿಗೆ ಚೆನ್ನಾಗಿ ಕಂಬಳಿ ಗೋಳಿ ತಾಟನ್ ಎಲ್ಲ ಮುಚ್ಚಿಬಿಡ್ತಾರೆ ಚಳಿ. ಇದಕ್ಕೆ ನಮ್ಗೆ ಹೆಂಗ್ ಚಳಿ ಆಗುತ್ತೆ, ನಾವು ಕಂಬಳಿ ಹೊದ್ದುಕೊಂಡಂಗೆ ಹುಳುಗಳಿಗೂ ಹೊಂದಿಸ್ಬಿಡ್ತಾರೆ. ಅದೇನಾಗುತ್ತೆ ಅಂದ್ರೆ ಅದರಿಂದ ರೋಗಗಳು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಕಿಟಕಿ ಬಾಗಿಲುಗಳನ್ನ ಮಾತ್ರ ನಮ್ಮ ರೈತ ಬಾಂಧವರು ಖಂಡಿತವಾಗಿ ಮುಚ್ಚದೆ ಅದನ್ನ ಗಾಳಿ ಸರಾಗವಾಗಿ ಬರವಂಗಿರ್ಬೇಕು, ತೆಗೆದಿಡಬೇಕು. ಅದು ಬಹಳ ಒಂದು ಮುಖ್ಯವಾದಂತ ಅಂಶ. ಇತ್ತೀಚೆಗೆ ನಾವು ಎಷ್ಟೇ ಅರಿವು ಮೂಡಿಸುವಂತಹ ನಾವು ಕಾರ್ಯಕ್ರಮಗಳನ್ನೂ ಕೊಡ್ತಾ ಇರ್ತೀವಿ, ನಮ್ಮ ತರಬೇತಿ ಸಮಯದಲ್ಲೂ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ. ಇನ್ನೊಂದು ಅಂತಂದ್ರೆ ಚಳಿಗಾಲದಲ್ಲಿ ಹುಳುಗಳನ್ನ ಒತ್ತಾಗಿಡಬಾರ್ದು, ಅದೊಂದು ಬಹಳ ಮುಖ್ಯ. ಮತ್ತೆ ಹಾಸಿಗೆ ಕೂಡ ದಪ್ಪವಾಗಿ ಇರಬಾರ್ದು. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಹುಳುಗಳಿಗೆ ರೋಗ ಬರೋದನ್ನ ಈ ಚಳಿಗಾಲದಲ್ಲಿ ಶಿಲೀಂಧ್ರದಿಂದ, ಅದೇ ಮುಖ್ಯವಾಗಿ ಬರೋದು ಶಿಲೀಂಧ್ರ ರೋಗಗಳು, ಈಗ ಬೂಸ್ಟ್ ಅಂತ ಏನ್ ಹೇಳ್ತೀವಿ ಅದರಿಂದ ಬರುವಂತ ರೋಗಗಳನ್ನ ನಾವು ತಡೆಗಟ್ಟಬಹುದು. ಈ ಒಂದು ಕ್ರಮಗಳನ್ನ ಮುಖ್ಯವಾಗಿ ರೇಷ್ಮೆ ಹುಳು ಸಾಕಾಣಿಕೆ ಅನುಸರಿಸಿ ಮಾಡ್ಬೇಕು. ಮತ್ತೆ ಹಣ್ಣು ಹುಳು ಹಂತದಲ್ಲೂ ಕೂಡ ತುಂಬಾ ಬಹಳ ಮುಖ್ಯ. ಹಣ್ಣು ಹುಳು ನಾವೇನ್ ಮಾಡ್ಬಿಡ್ತೀವಿ, ಹುಳು ಸಾಕಣೆ ಅಂತಂದ್ರೆ ನಮ್ ಸಾಕಣೆವರೆಗೂ ಹಣ್ಣಾದ್ಮೇಲೆ ಅದ್ ಗೂಡು ಕಟ್ಕೊಳತ್ತೆ ಬಿಡು ಅಂತ ಹೇಳಿ ಬಿಟ್ಬಿಡ್ತಾರೆ. ಸೊ ಅದನ್ನ ಮಾತ್ರ ಖಂಡಿತವಾಗಿ ಆ ತರ ಮಾಡ್ಬೇಕು. ವಿಶೇಷವಾದಂತ ಯಾಕಂದ್ರೆ ನಾವ್ ಇಷ್ಟು ದಿವಸ ಬೆಳೆಸಿದ್ದನ್ನ ಅದು ಹಣ್ಣಾಗಿ ಗೂಡಾಗಿ ಅದು ನಮ್ಮ ಕೈಗೆ ದುಡ್ಡು ಸಿಗೋವರೆಗೂ ಬಹಳ ಮುಖ್ಯ. ಅದರಿಂದ ನಾವು ಹಣ್ಣಾಗುವ ಹಂತದಲ್ಲಿ ಮತ್ತೆ ಗೂಡು ಕಟ್ಟುವಾಗ ಮತ್ತೆ ಗೂಡು ಕಟ್ಟಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋವರೆಗೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನ ಮುಖ್ಯವಾಗಿ ಈ ಚಳಿಗಾಲದಲ್ಲಿ ರೇಷ್ಮೆ ಹುಳುಗಳಿಗೆ ಬರುವಂತ ರೋಗಗಳು ಯಾವ್ಯಾವ ಅಂತ? ಸಾಮಾನ್ಯವಾಗಿ ಬರುವಂತ ರೋಗ ಅಂತಂದ್ರೆ ಈ ಬೆಳೆದ ಹುಳುಗಳಿಗೆ ಬರೋದು ಸುಣ್ಣಕಟ್ಟು ರೋಗ ಅಂತ. ಈ ಚಾಕಿ ಹುಳುಗಳಿಗೆ ಆಸ್ಪರ್ಜಿಲ್ಲೋಸಿಸ್ ಅಂತ ಒಂದು ರೋಗ ಬರುತ್ತೆ. ಇದು ಆಸ್ಪರ್ಜಿಲ್ಲೋಸಿಸ್ ರೋಗ ಈಗ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಶೈತ್ಯಾಂಶ ಆಸ್ಪರ್ಜಿಲ್ಲೋಸಿಸ್ ರೋಗಕ್ಕೆ ಬರಕ್ಕೆ ಕಾರಣ ಆಗುತ್ತೆ. ಅಂದ್ರೆ ನಾವೇನ್ ಮಾಡ್ತೀವಿ ಈಗ ಅಂದ್ರೆ ಚಾಕಿ ಸಾಕಾಣಿಕೆ ಕೇಂದ್ರಗಳಲ್ಲಾಗ್ಲಿ ಅಥವಾ ಒಳ್ಳೆ ಉಷ್ಣಾಂಶ ಮತ್ತೆ ಶೈತ್ಯಾಂಶ ನಿರ್ವಹಣೆ ಮಾಡಬೇಕು ಅಂತ ಅಧಿಕ ಉಷ್ಣಾಂಶ ಚಳಿ ಇದೆಯಲ್ಲ ಹೆಂಗಿದ್ರು ಅಂತ ಸ್ವಲ್ಪ ಜಾಸ್ತಿ ಮಾಡಿಬಿಟ್ರೆ ಶೈತ್ಯಾಂಶನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ರೆ ಅವಾಗ ಈ ಆಸ್ಪರ್ಜಿಲ್ಲೋಸಿಸ್ ರೋಗ ಇದು ಇದಕ್ಕೆ ಚಾಕಿ ಹುಳುಗಳಿಗೆ ಮಾತ್ರ ಬರುತ್ತೆ. ಶಿಲೀಂಧ್ರ ರೋಗ ಇದು ಶಿಲೀಂಧ್ರ ರೋಗ. ಸೊ ಇದನ್ನ ಆದಷ್ಟು ನಾವು ಎಷ್ಟು ಉಷ್ಣಾಂಶ ಮತ್ತು ಶೈತ್ಯಾಂಶ ಬೇಕೋ ಅಷ್ಟು ಹಂತಗಳಿಗೆ ಅನುಗುಣವಾಗಿ ಅಂತ ಈಗಾಗಲೇ ಹೇಳ್ದಂಗೆ ಅದಕ್ಕೆ ತಕ್ಕಂಗೆ ನಾವು ಕಾಪಾಡಬೇಕಾಗುತ್ತೆ. ಮತ್ತೆ ಈಗ ಇನ್ನೊಂದು ಬೆಳೆದ ಹುಳುಗಳಿಗೆ ಬರೋದು ಸುಣ್ಣಕಟ್ಟು ರೋಗ. ಇದು ಬಿವೇರಿಯಾ ಬ್ಯಾಸಿಯನ್ ಅಂತ ಒಂದು ಶಿಲೀಂಧ್ರದಿಂದ ಬರುತ್ತೆ. ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಿಳಿ ಸುಣ್ಣಕಟ್ಟು ರೋಗ ಒಂಥರ ಅದೇನಾಗುತ್ತೆ ಅಂತಂದ್ರೆ ಸೋಂಕು ಉಂಟಾದ ರೇಷ್ಮೆ ಹುಳುಗಳು ಸತ್ತೋಗ್ ಬಿಡುತ್ತೆ. ಆ ಸತ್ತೋದಾಗ ಅದರ ಮೈ ಮೇಲೆ ಶಿಲೀಂಧ್ರದಿಂದ ಉತ್ಪತ್ತಿಯಾಗುವಂತ ಒಂದು ಕೊನಿಡಿಯ ಸ್ಪೋರ್ಸ್ ಅದು ಕಾಣಿಸುತ್ತೆ. ಇದು ಚಾಕ್ಪೀಸ್ ತರ ಸೀಮೆ ಸುಣ್ಣ ತರ ಗಟ್ಟಿಯಾಗ್ಬಿಡುತ್ತೆ. ಇದು ನಾವೇನೋ ಸೀಮೆ ಸುಣ್ಣ ಅಂತ ಅನ್ಕೊಂಡು ಏನೋ ಹಿಂಗಾಗಿದೆಯಲ್ಲ ಅಂತ ನೋಡ್ಕೊಂಡ್ರೆ ಅದರಿಂದ ಬರುವಂತ ಒಂದೊಂದು ಕಣಗಳು ಕೂಡ ಈಗ ಏನೋ ಒಂದು ಸಾಕಾಣಿಕೆ ಕೊಠಡಿ ಮೇಲೆ ಸೇರ್ಕೋಬಹುದು ಅಥವಾ ಸಾಮಾನು ಹಾಸಿಗೆ ಎಲ್ಲೇ ಒಂಚೂರು ಸೋಂಕು ಹರಡ್ಕೊಂಡ್ರು ಇದು ಸೋಂಕು ಪ್ರಾರಂಭವಾಗಿ ಇಡೀ ನಮ್ಮ ಬೆಳೆಯನ್ನೇ ಒಂದು ನಾಶ ಮಾಡುವಂತ ಒಂದು ಸ್ಥಿತಿಗೆ ಹೊರಟೋಗುತ್ತೆ. ಇದು ಕಡಿಮೆ ಉಷ್ಣಾಂಶ ಮತ್ತು ಅಧಿಕ ಶೈತ್ಯಾಂಶ ಇದು ಈ ರೋಗಕ್ಕೆ ಕಾರಣ. ಏನು ಮುಂಜಾಗ್ರತಾ ಕ್ರಮಗಳು ಮತ್ತು ಹತೋಟಿಯನ್ನ ವಹಿಸಬೇಕು ಅಂತೀರಿ? ಅದಕ್ಕೆ ಮೊದಲು ಈಗ ಸುಣ್ಣಕಟ್ಟು ರೋಗ ಲಕ್ಷಣಗಳನ್ನ ನಾನು ಹೇಳ್ತೀನಿ. ಏನಂದ್ರೆ ಈಗ ಸುಣ್ಣಕಟ್ಟು ರೋಗ ಇನ್ನೇನ್ ಬರ್ತಾ ಇದೆ ಅಂತ ಅನ್ನೋ ಹಂತದಲ್ಲಿರುವಾಗ ಸುಣ್ಣಕಟ್ಟು ಬಾಧಿತ ಹುಳುಗಳು ಸೊಪ್ಪನ್ನು ತಿನ್ನೋದಿಲ್ಲ ಮತ್ತೆ ಇದು ಚಟುವಟಿಕೆಯನ್ನ ಕಳ್ಕೊಂಡ್ಬಿಡುತ್ತೆ. ಸುಮ್ಮನೆ ಸಪ್ಪು ಕೂತಿರುತ್ತೆ ಮತ್ತೆ ಒಂಥರ ಹುಳು ಮೆತ್ತಗಾಗ್ಬಿಡುತ್ತೆ. ಹಿಂಗ್ ಮುಟ್ಟಿದ್ರೆ ನಮ್ಗೆನೆ ನಮ್ಮ ರೈತರಿಗೆ ಎಲ್ಲರಿಗೂ ಗೊತ್ತಿದೆ ಮೃದುವಾಗಿದೆಯಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ. ಸೊ ನಮ್ಮ ರೈತರು ಈಗ ಅದನ್ನೆಲ್ಲ ನೋಡ್ಕೊಂತ ಇರ್ತಾರೆ. ಹಿಂಗ್ ಮುಟ್ಟಿದ್ರೆ ಅವ್ರಿಗೆ ಗಟ್ಟಿಯಾಗಿದೆ ಚೆನ್ನಾಗಿದೆ ಹುಳ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇದು ಹುಳುಗಳು ಏನಾಗುತ್ತೆ ಈ ಬಾಧಿತ ಸುಣ್ಣಕಟ್ ಬಾಧಿತ ಹುಳುಗಳು ಮೆತ್ತಗಾಗಿ ಹೋಗ್ಬಿಡುತ್ತೆ ಮತ್ತೆ ಅದು ತಿಂದದನ್ನ ಜೀರ್ಣ ಮಾಡ್ಕೊಳಕಾಗಲ್ಲ ವಾಂತಿ ಮಾಡುತ್ತೆ ಮತ್ತೆ ದುರ್ಬಲವಾಗುತ್ತೆ ಅಂದ್ರೆ ವೀಕ್ ಆಗಿ ಹೋಗ್ಬಿಡುತ್ತೆ ಹುಳುಗಳು. ಅದು ಅದೇ ಸತ್ತ ನಂತರ ಈಗ ನಾನು ಮೊದಲೇ ಹೇಳ್ದಂಗೆ ಶಿಲೀಂಧ್ರಗಳಿಗೆ ಒಂಥರ ಗಟ್ಟಿಯಾಗಿ ಸೀಮೆ ಸುಣ್ಣದ ರೀತಿ ಆಗ್ಬಿಡುತ್ತೆ. ಈಗ ಮುಂಜಾಗ್ರತೆ ಕ್ರಮಗಳು ಅಂತಂದ್ರೆ ಹುಳು ಸಾಕಾಣಿಕೆ ಮನೆ ಮತ್ತು ಪರಿಸರ ಮತ್ತು ಸಾಮಗ್ರಿಗಳ ಸೋಂಕು ನಿವಾರಣೆ ಬಹಳ ಮುಖ್ಯ ಆಗುತ್ತೆ. ಇದನ್ನ ನಾವು ಹುಳು ಸಾಕಣೆ ಮೊದಲು ಮತ್ತು ನಂತರ ಇದನ್ನ ಬಹಳ ಅನುಸರಿಸಲೇಬೇಕು ಸರಿಯಾದ ಕ್ರಮದಲ್ಲಿ. ಮತ್ತೆ ಇದನ್ನ ಈ ಕೀಟಗಳು ಕೆಲವು ಹಿಪ್ಪನೆರಳೆ ಸೊಪ್ಪಿನಲ್ಲಿ ಕೆಲವು ಕೀಟಗಳು ಪರ್ಯಾಯ ಕೀಟಗಳ ಮೇಲೂ ಇದೊಂದೇ ಅಲ್ಲ, ರೇಷ್ಮೆ ಹುಳು ಒಂದೇ ಅಲ್ಲ, ಈ ಕೀಟಗಳಿಗೂ ಸಹ ಈ ಸುಣ್ಣಕಟ್ಟು ರೋಗ ಬರುತ್ತೆ ಬೇರೆ ಕೀಟಗಳಿಗೆ, ಅದರಿಂದ ಕೂಡ ಸೋಂಕು ನಮ್ಗೆ ಹರಡ್ಕೊಂಡ್ಬಿಡತ್ತೆ. ಸೊ ಅದನ್ನು ಸ್ವಲ್ಪ ನಾವು ನೋಡಿಕೊಂಡು ಬೇರೆ ಕೀಟಗಳಿಗೆ ಬಂದಿದ್ರೆ ತಕ್ಷಣ ಆ ತರ ರೋಗ ಪೀಡಿತ ಹುಳುಗಳನ್ನ ಮತ್ತೆ ಶಿಲೀಂಧ್ರಗಳು ಬೆಳೆಯುವ ಮುಂಚೆನೆ ಸುಟ್ಟು ಹಾಕ್ಬಿಡ್ಬೇಕು. ಮತ್ತೆ ಹಾಸಿಗೆ ಸೋಂಕು ನಿವಾರಕಗಳು, ಅನೇಕ ಹಾಸಿಗೆ ಸೋಂಕು ನಿವಾರಕಗಳು ನಮ್ಮ ಲಭ್ಯ ಇದತ್ತೆ. ಅಂಕುಶ್ ಅಂತ ಇದೆ, ವಿಜೇತ ಅಂತ ಇದೆ, ವಿಜೇತ ಸಪ್ಲಿಮೆಂಟ್ ಅಂತ ಇದೆ, ಸುರಕ್ಷಾ ಅಂತ ಇದೆ. ಇದನ್ನ ನಿಗದಿತ ಸಮಯದಲ್ಲಿ ಅಂದ್ರೆ ಯಾವ್ಯಾವಾಗ ಕೊಡ್ಬೇಕು ಅಂತ ಸಮಯದಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಒಂಥರ ಬಳಸ್ಬೇಕು. ಮತ್ತೆ ಇದು ಪರ್ಯಾಯವಾಗಿ ಇದು ಬಿಳಿ ಸುಣ್ಣಕಟ್ಟು ಕಂಡು ಬಂದಲ್ಲಿ, ಬಿಳಿ ಸುಣ್ಣ ಹಸಿರು ಇದೂ ಇದೆ ಮತ್ತೆ ಬಿಳಿ, ಸಾಮಾನ್ಯವಾಗಿ ನಮ್ಮಲ್ಲಿ ಬಿಳಿ ಸುಣ್ಣಕಟ್ಟೆ ಜಾಸ್ತಿ. ಇದರಲ್ಲಿ ಇದಕ್ಕೆ 2% ಡೈಥೇನ್ M45 ಅಂತ ಒಂದು ಶಿಲೀಂಧ್ರನಾಶಕ, ಶಿಲೀಂಧ್ರನಾಶಕ. ಇದನ್ನ ಸುದ್ದೆ ಮಣ್ಣಿನ ಪುಡಿಯಲ್ಲಿ ಬೆರೆಸಿ ಪ್ರತಿ ಜ್ವರದ ನಂತರ ಮತ್ತು ಕೊನೆ ಹಂತದಲ್ಲಿ 2 ಕಡ್ಡಾಯವಾಗಿ ಉಪಯೋಗಿಸಬೇಕು. ಚಳಿಗಾಲದಲ್ಲಿ ಧೂಳೀಕರಿಸಿ ಹುಳುಗಳ ಮೇಲೆ ಇದು ಮುಖ್ಯವಾದಂತ ಕ್ರಮ. ಮತ್ತೆ ಜ್ವರದ ಸಮಯದಲ್ಲಿ ಹುಳು ಹಾಸಿಗೆಗೆ ಸುಣ್ಣ ಧೂಳೀಕರಿಸಬೇಕು. ಆಮೇಲೆ ಶೈತ್ಯಾಂಶವನ್ನ ನಿಯಂತ್ರಿಸಬೇಕು, ಅದು ಬಹಳ ಮುಖ್ಯ. ಮತ್ತೆ ಹುಳು ಸಾಕಣೆ ಮನೆಯಲ್ಲಿ ಅಗತ್ಯವಿರುವ ಉಷ್ಣಾಂಶ ಅಂದ್ರೆ ನಾ ಹೇಳಿದಂಗೆ ಚಳಿಗಾಲದಲ್ಲಿ ಕಡಿಮೆ ಆಗೋದ್ರಿಂದ ಅದನ್ನ ಅಗತ್ಯವಿರುವ ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನ ನಿರ್ವಹಣೆಗೆ ಉಷ್ಣಾಂಶ ಹೆಚ್ಚಿಸೋದಕ್ಕೆ ಈಗ ನಮ್ಮ ಹತ್ರ ಈ ಎಲೆಕ್ಟ್ರಿಕ್ ಹೀಟರ್ ಅಂತವೆಲ್ಲ ಇಲ್ಲ, ನಮಗ ಹೊಗೆ ಇಲ್ಲದೆ ಇರುವಂತ ಕೆಂಡ, ಕೆಂಪಗೆ ಅಂತ ಇರೋ ಕೆಂಡ ಒಂದು ಮಾಡ್ಕೊಂಡು ಒಂದು ಇದರಲ್ಲಿ ಇಡೋದು, ಅದ್ರ ಮೂಲಕ ಮತ್ತೆ ಎಲೆಕ್ಟ್ರಿಕ್ ಹೀಟರ್ ಅಥವಾ ಹಾಟ್ ಏರ್ ಬ್ಲೋಯರ್ಸ್ ಗಳನ್ನ ಉಪಯೋಗಿಸ್ಕೋಬಹುದು. ಮತ್ತೆ ಇದು ಇನ್ನೂ ಒಂದು ಉತ್ತಮ ಗುಣಮಟ್ಟದ ಸೊಪ್ಪು ಮತ್ತೆ ಅಗತ್ಯ ಸ್ಥಳಾವಕಾಶ ಮತ್ತೆ ಗಾಳಿ ಸಂಚಾರ, ಇವು ಮೂರೂ ಬಹಳ ಮುಖ್ಯ ಆಗುತ್ತೆ. ನಾವು ಈಗಾಗಲೇ ಹೇಳ್ದಂಗೆ ಸ್ವಲ್ಪ ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಏನ್ ಹೇಳಿ, ನಿರೋಧಕ ಶಕ್ತಿ ಇದ್ಬಿಟ್ರೆ ಅವಾಗ ಅದಕ್ಕೆ ನಿರೋಧಕ ಶಕ್ತಿ ಬರಬೇಕು ಅಂತಂದ್ರೆ ನಾವು ಉತ್ತಮವಾದಂತ ಸೊಪ್ಪನ್ನು ಕೊಡ್ಬೇಕು. ಯಾವಾಗ ಉತ್ತಮವಾದ ಸೊಪ್ಪು ಇರುತ್ತೋ, ನಿರೋಧಕ ಶಕ್ತಿ ಇರುತ್ತೋ, ಮತ್ತೆ ಸ್ಥಳಾವಕಾಶ ಮತ್ತೆ ಗಾಳಿ ಬೆಳಕು ಇದ್ಬಿಟ್ರೆ ಈ ಎಲ್ಲ ರೋಗಗಳನ್ನ ನಾವು ಖಂಡಿತವಾಗಿ ತಡೆಗಟ್ಟಬಹುದಾಗಿದೆ. ಇನ್ನು ಮುಖ್ಯವಾಗಿ ತಾವು ಈ ಹಣ್ಣು ಹುಳುಗಳ ನಿರ್ವಹಣೆಗೆ ವಿಶೇಷವಾದ ಕಾಳಜಿ ವಹಿಸಬೇಕಾಗುತ್ತೆ ಚಳಿಗಾಲದಲ್ಲಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ಈಗ ಸಾಮಾನ್ಯವಾಗಿ ಹುಳುಗಳು ಹುಳುಗಳು ಹಣ್ಣಾದ್ಮೇಲೆ ಹಣ್ಣಾಗುವ ಪ್ರಕ್ರಿಯೆ ಯಾವಾಗ ಅಂತಂದ್ರೆ ಒಂದು 24-36 ಮುಗಿದೋಗುತ್ತೆ ಅದು ಹಣ್ಣಾಗೋದು. ಸೊ ಈ ಚಳಿಗಾಲದಲ್ಲಿ ಈ ಕ್ರಿಯೆ ಅವಧಿ ಸ್ವಲ್ಪ ಹೆಚ್ಚಾಗುತ್ತೆ, ಉಷ್ಣಾಂಶ ಸ್ವಲ್ಪ ಕಡಿಮೆ ಇರೋದ್ರಿಂದ. ಇದಕ್ಕೋಸ್ಕರ ನಾವೇನ್ ಮೊದಲು ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾವು ಪ್ರತ್ಯೇಕ ಹುಳು ಸಾಕಣೆ ಮನೆ ಕಟ್ತಾ ಇದ್ವಿ ಹೊರತು ಈ ಮೌಂಟಿಂಗ್ ಹಾಲ್ ಅಂದ್ರೆ ಹಣ್ಣು ಹುಳು ಮನೆಯನ್ನ ನಾವು ಮಾಡ್ತಾ ಇರ್ಲಿಲ್ಲ. ಆದ್ರೆ ಇದ್ರದ ಅಗತ್ಯತೆಯನ್ನ ನಾವೀಗ ಕಂಡ್ಕೊಂಡಿದೀವಿ. ಮತ್ತೆ ಎಲ್ಲ ರೈತರು ಕೂಡ ಇದ್ರ ಬಗ್ಗೆ ತುಂಬಾ ಕಾಳಜಿನ ವಹಿಸ್ತಾ ಇದ್ದಾರೆ. ಈಗ ಪ್ರತ್ಯೇಕ ಈಗ ನಾನು ಮೊದಲೇ ಹೇಳ್ದಂಗೆ ಇಷ್ಟು ದಿವಸ 20-25 ನಾವು ಬೆಳೆಯನ್ನು ತಗೊಂಡಿದೀವಿ, ಇದು ಹಣ್ಣು ಹುಳುನಲ್ಲೇ ಬಹಳ ಮುಖ್ಯವಾದ್ದು. ನಿರ್ವಹಣೆ ಮಾಡಿಬಿಟ್ರೆ ಗೂಡು ಉತ್ತಮ ಗುಣಮಟ್ಟದ ಗೂಡನ್ನು ಪಡಿಬಹುದು. ಸೊ ಇದಕ್ಕೆ ಪ್ರತ್ಯೇಕವಾದ ಹುಳು ಸಾಕಣೆ ಮನೆ ಸೌಕರ್ಯ ಇದ್ರೆ ಉಷ್ಣಾಂಶ ಹೆಚ್ಚಿಸೋದಕ್ಕೆ ಈಗಾಗಲೇ ಹೇಳ್ದಂಗೆ ಹೊಗೆ ಆರದ ಕೆಂಡ ಅಥವಾ ಎಲೆಕ್ಟ್ರಿಕ್ ಹೀಟರ್ ಇವುಗಳನ್ನ ಹಾಕೊಂಡು ಈಗ ಉಷ್ಣಾಂಶನ 24-25 ಮತ್ತೆ ಸೆಲ್ಸಿಯಸ್ ಮತ್ತೆ ಶೈತ್ಯಾಂಶ 65-70 ಇರೋ ಹಂಗೆ ಮತ್ತೆ ಉತ್ತಮ ಗಾಳಿ ಸಂಚಾರ ಇರುವಂತೆ ನೋಡಿಕೊಳ್ಬೇಕು. ಮತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಒಂದು ವಿಷಯ ಗಮನಿಸಬೇಕು ಏನಂದ್ರೆ ಒಂದು ಅಂದಾಜಿನಂತೆ 100 ಅಂದ್ರೆ 45,000-50,000 ಇರುವಂತ ಹುಳುಗಳು ಗೂಡು ಕಟ್ಟಲು ಆರಂಭಿಸಿದ ಮೇಲೆ 24-36 ಅವಧಿಯಲ್ಲಿ ಸುಮಾರು 60 ಮೂತ್ರವನ್ನು ಹೊರಹಾಕುತ್ತೆ. ಆ ಸಂದರ್ಭದಲ್ಲಿ ಜಾಸ್ತಿ ಆ ಸಂದರ್ಭದಲ್ಲಿ 60 ಬರುತ್ತೆ ಅಂದ್ರೆ ನೋಡ್ಕೊಳ್ಳಿ, ಈ ತೇವಾಂಶ ಆವಿಯಾಗಲು ಸೂಕ್ತ ವಾತಾವರಣ ನಾವು ಒದಗಿಸಲೇಬೇಕು. ಅದೇ ಸಮಯದಲ್ಲಿ ಹುಳು ಗೂಡು ಕಟ್ಟಿಕೊಳ್ಳ ತನ್ನ ನೂಲನ್ನ ಬಿಡ್ತಾ ಇರುತ್ತೆ. ಈ ಎಳೆಗಳಲ್ಲಿರುವ ದ್ರವಾಂಶ ಕೂಡ ತಕ್ಷಣದಲ್ಲಿ ಆವಿಯಾಗಿ ಹೋಗ್ಬೇಕು, ಇಲ್ಲದೆ ಇದ್ರೆ ನೂಲಿನ ಎಳೆಗಳು ಹಸಿಯಾಗಿ ಉಳಿದು ನೂಲಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಹೆಂಗೆ ಅಂದ್ರೆ ಅಂತಹ ಗೂಡಿನ ಎಳೆಗಳು ನೂಲು ಬಿಚ್ಚಾಣಿಕೆಯಲ್ಲಿ ಉಂಡೆ ಉಂಡೆಯಾಗಿ ಕಿತ್ತು ಬರುತ್ತೆ. ನೂಲು ತೆಗೆಯುವಾಗ ಅದೇನಾಗುತ್ತೆ, ತುಂಡಾಗುತ್ತೆ ಅಥವಾ ಗಂಟಾಗಿ ಅದು ರೀಲಿಂಗ್ ಬಟನ್ ಇರುತ್ತಲ್ಲ ಅದ ರಂಧ್ರದಲ್ಲಿ ಸಿಕ್ಕಾಕೊಂಡು ಎಳೆ ತುಂಡಾಗುತ್ತೆ. ಸೊ ಯಾವಾಗ ನೂಲು ಬಿಚ್ಚಾಣಿಕೆಯನ್ನು ಈಗ ರೈತ ಮಾರ್ಕೆಟ್ಗೆ ಬಂದವರು ಇದನ್ನ ಮುಟ್ತಾ ಇದ್ದಂಗೆ ಅವ್ರಿಗೆ ಗೊತ್ತಾಗೋಗುತ್ತೆ, ಇದು ಇದು ಈ ತರ ಆಗಿದೆ, ಇದು ತುಂಡಾಗಬಹುದು ಆಗತ್ತೆ ಅಂತ ಅನ್ನೋ ಒಂದು ಗಮನದಲ್ಲಿ ಇಟ್ಕೊಂಡೆ ಅವ್ರೇನ್ ಮಾಡ್ತಾರೆ, ಅದಕ್ಕೆ ಕಡಿಮೆ ಬೆಲೆಗೆ ಕೂಗ್ತಾರೆ. ಸೊ ಇದರಿಂದ ಧಾರಣೆ ಕಡಿಮೆ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡ್ರೆ ಹಣ್ಣು ಹುಳು